ಕ್ಷಯ ರೋಗಿಗಳು ಬಹುಬೇಗ ಕೋವಿಡ್ 19ಕ್ಕೆ ತುತ್ತಾಗುತ್ತಾರೆ. ಕೋವಿಡ್ 19 ಹಾಗೂ ಕ್ಷಯರೋಗದ ಲಕ್ಷಣಗಳು ಬಹುತೇಕ ಒಂದೇ ತರಹ ಇರುತ್ತದೆ. ಕೆಮ್ಮು, ಜ್ವರ, ಗಂಟಲು ನೋವು, ಉಸಿರಾಟದ ತೊಂದರೆ ಕಂಡು ಬಂದಲ್ಲಿ ಕೋವಿಡ್ 19 ಹಾಗೂ ಕ್ಷಯರೋಗಕ್ಕೆ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸಿ ಕೋವಿಡ್ 19 ಹಾಗೂ ಕ್ಷಯರೋಗ ನಿರ್ಮೂಲನೆಗೆ ಕೈಜೋಡಿಸಿ ಕರ್ನಾಟಕವನ್ನು ಕೊರೋನಾ ಮತ್ತು ಕ್ಷಯಮುಕ್ತ ಮಾಡೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 571 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬದ್ಧತೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಿಜಯಪುರ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಬಿವೈ ಬಿರಾದಾರ್ ಅವರೊಂದಿಗೆ ರೇಷ್ಮೆ ಇಲಾಖೆಯ ಸೌಲಭ್ಯಗಳ ಕುರಿತು ಮಾತುಕತೆ. ನಂತರ ಜಾನಪದ ಸಂಗೀತದಲ್ಲಿ ಹನುಮಂತಪ್ಪ ಪಾರ್ಗೆ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಪದಗಳು. ಮೊದಲಿಗೆ ಕೇಳಿ ವಿಜಯಪುರ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಬಿವೈ ಬಿರಾದಾರ್ ಅವರೊಂದಿಗೆ ರೇಷ್ಮೆ ಇಲಾಖೆಯ ಸೌಲಭ್ಯಗಳ ಕುರಿತು ಮಾತುಕತೆ. ರೈತ ಬಾಂಧವರೇ, ಶರಣು ಶರಣಾರ್ಥಿಗಳು, ಈಗಿನ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ರೈತರ ಆದಾಯವನ್ನು 2022 ಒಳಗಾಗಿ ದ್ವಿಗುಣಗೊಳಿಸಬೇಕು ಅನ್ನೋದು. ಈ ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದು ಯಾವ ರೀತಿ ಅಂದರೆ, ಆದಾಯವನ್ನು ಜಾಸ್ತಿ ಮಾಡಬೇಕು ಮತ್ತು ಖರ್ಚುಗಳನ್ನು ಕೂಡ ನಾವು ಕಡಿಮೆ ಮಾಡಬೇಕಾಗ್ಯದ. ಆದಾಯ ಹೆಚ್ಚು ಮಾಡಬೇಕು ಅಂದರೆ ಸಾಮಾನ್ಯವಾಗಿ ನಾವು ಏನು ಏಕ ಬೆಳೆ ಪದ್ಧತಿ ಮಾಡ್ತಾ ಇದ್ದೀವಿ, ಇದನ್ನು ಬಿಟ್ಟು ನಾವು ಬಹು ಬೆಳೆ ಪದ್ಧತಿ ಅಂದರೆ ಸಮಗ್ರ ಕೃಷಿ ಅಡಿಗೆ ಬರಬೇಕಾಗ್ಯದ. ಸಮಗ್ರ ಕೃಷಿಯಲ್ಲಿ ರೇಷ್ಮೆ ಕೃಷಿ, ಮೀನುಗಾರಿಕೆ, ಹೈನುಗಾರಿಕೆ, ಅರಣ್ಯ ಕೃಷಿ, ತೋಟಗಾರಿಕೆ, ಎಲ್ಲ ಬೇಸಾಯ ಎಲ್ಲ ರೀತಿಯಲ್ಲಿ ಬೆಳೀಬೇಕು. ಅಂದಾಗ ನಾವು ಮಾತ್ರ ಒಂದು ಉತ್ತಮ ಆದಾಯವನ್ನು ಪಡೀಲಿಕ್ಕೆ ಸಾಧ್ಯ ಅದ. ಇದರಲ್ಲಿ ರೇಷ್ಮೆ ಒಂದು ಕೃಷಿ ಆದಾಯ ಹೆಚ್ಚಿಸಲಿಕ್ಕೆ ಬಹಳ ಸಹಕಾರಿಯಾಗ್ಯದ. ರೇಷ್ಮೆ ಕೃಷಿ ಯಾವ ರೀತಿ ಮಾಡಬೇಕು ಮತ್ತು ಸರ್ಕಾರದ ಈ ರೇಷ್ಮೆ ಇಲಾಖೆಯಿಂದ ಏನೆಲ್ಲ ಸೌಲಭ್ಯಗಳು ಅದಾವ, ಎಲ್ಲದರ ಕುರಿತು ಮಾಹಿತಿ ನೀಡಲು ಇಂದು ತಮಗಾಗಿ ನಮ್ಮ ಸ್ಟುಡಿಯೋದಲ್ಲಿ ಲಭ್ಯವಿದ್ದಾರೆ ವಿಜಯಪುರ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಬಿವೈ ಬಿರಾದರ್ ಅವರು. ಇವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಬಿವೈ ಬಿರಾದರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ಇಂದು ಏನು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದೀರಿ, ತಾವು ಈ ರೇಷ್ಮೆ ಇಲಾಖೆಯ ಒಂದು ಸೌಲಭ್ಯಗಳು ಏನೇನದಾವ ಈ ಎಲ್ಲದರ ಕುರಿತು ಮಾಹಿತಿ ನೀಡ್ತಾ ಇದ್ದೀರಿ, ಅದಕ್ಕೂ ಮುಂಚೆ ಸ್ವಲ್ಪ ತಮ್ಮ ಪರಿಚಯ ಮಾಡಿಕೊಡ್ರಿ ನಮ್ಮ ರೈತರಿಗೆ. ನಾನು ಬಿವೈ ಬಿರಾದರ್ ಅಂತ, ರೇಷ್ಮೆ ಕೃಷಿ ಉಪನಿರ್ದೇಶಕನಾಗಿ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ರೇಷ್ಮೆ ಇಲಾಖೆಯಿಂದ ರೈತರಿಗೆ ಅನೇಕ ಸೌಲಭ್ಯಗಳು ನಾವು ಜಾರಿ ಮಾಡ್ತಾ ಇದ್ದೀವಿ. ಈಗ ರೇಷ್ಮೆ ಇಲಾಖೆಯ ಸೌಲಭ್ಯಗಳು ಸಾಕಷ್ಟು ಅದಾವ ಅಂತ ಹೇಳ್ತಾ ಇದ್ರಿ, ಆದರೂ ಕೂಡ ಈಗ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ರೇಷ್ಮೆ ಬೆಳೆಯುವ ಅವಕಾಶಗಳು ಅದಾವ, ಎಷ್ಟು ಕ್ಷೇತ್ರ ಈಗಾಗಲೇ ಅದ ಮತ್ತು ಇನ್ನೂ ಎಷ್ಟು ಬೆಳವಣಿಗೆ ಹೊಂದಬಹುದು ಅನ್ನೋದು ತಮ್ಮ ಅಂದಾಜಿದೆ ಅಂದರೆ? ಈಗಾಗಲೇ ರೇಷ್ಮೆ ಕೃಷಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತಿದೆ. ಪ್ರಸ್ತುತ ವರ್ಷದಲ್ಲೇ ಸುಮಾರು 830 ಎಕರೆಯಷ್ಟು ಪ್ರದೇಶದಲ್ಲಿ ಈ ರೇಷ್ಮೆ ಕೃಷಿ ವಿಸ್ತಾರಗೊಂಡಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ 1613 ಎಕರೆ ಪ್ರದೇಶದಷ್ಟು ರೇಷ್ಮೆ ಇದ್ದು, ಇದನ್ನು 945 ರೈತರು ಕೈಕೊಂಡಿದ್ದಾರೆ. ಸುಮಾರು ಜಿಲ್ಲೆಯಲ್ಲಿ 245 ಗ್ರಾಮಗಳಲ್ಲಿ ಈ ಒಂದು ಕೃಷಿ ಹಬ್ಬಕ್ಕೆ ವಿಸ್ತರಣೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಅದ ಅಂತೀರಿ? ಇನ್ನೂ ವಿಸ್ತರಣೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಈಗ ಇದು ಬೆಳೀಬೇಕಾದ್ರೆ ನಮ್ಮ ಹವಾಗುಣ ವಿಜಯಪುರ ಬಾಗಲಕೋಟೆ ಜಿಲ್ಲೆದ್ದು ಎಷ್ಟು ಸೂಕ್ತ ಅಂತೀರಿ? ನಮ್ಮ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಯ ವಾತಾವರಣ ಈ ಒಂದು ಕೃಷಿಗೆ ಸೂಕ್ತನೇ ಅಂತ ನಾ ಹೇಳ್ಬೋದು. ನಮ್ಮ ಒಂದು ಕೃಷಿಗೆ ಒಂದು ಸ್ವಲ್ಪ ಡ್ರೈ ವಾತಾವರಣ ಇದ್ರೆ ಒಳ್ಳೆಯದು. ಇದಕ್ಕೆ ಗೂಡಿಗೆ ಒಂದು ಹೆಚ್ಚಿನ ಬೆಲೆ ಸಿಗ್ತದೆ. ಸೊ ಹಾಗಾಗಿ ನಮ್ಮ ಒಂದು ಕೃಷಿಯನ್ನು ಈ ಅವಳಿ ಜಿಲ್ಲೆಗಳಲ್ಲಿ ಖಂಡಿತವಾಗಲೂ ಯಶಸ್ವಿಯಾಗಿ ಮಾಡಬಹುದಾಗಿದೆ. ಈಗ ಮಾಡಬೇಕಾದ್ರೆ ನೀರು ಅಥವಾ ಜಮೀನು ಎಷ್ಟಿರಬೇಕ್ರಿ ಕನಿಷ್ಠ? ಕನಿಷ್ಠ ನಮ್ಮ ಕೃಷಿ ಲಾಭದಾಯಕವಾಗಬೇಕಂದ್ರೆ ರೈತರು 2 ಎಕರೆ ನಂತರ ನೀವು ಹೆಚ್ಚು ಅಂದರೆ 5 ಎಕರೆವರೆಗೂ ಕೂಡ ಈ ಕೃಷಿಯನ್ನು ಕೈಕೊಂಡ್ರೆ ನಿಮಗೆ ಆರ್ಥಿಕವಾಗಿ ಈ ಒಂದು ಕೃಷಿಯಲ್ಲಿ ಗಮನಾರ್ಹ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇದೆ. ರೇಷ್ಮೆ ನಾವು ಹುಳುಗಳನ್ನು ಸಾಕಾಣೆ ಮಾಡಬೇಕಾದ್ರೆ ಮನಿ ಇರಬೇಕು, ಅದಂತಾರೆ ಸಿಕ್ಕಾಪಟ್ಟಿ ಬಂಡವಾಳ ಬೇಕು, ಅದು ನಮಗೆ ಆಗದಂಗಿಲ್ಲ ಅಂತ ರೈತರು ಅಂತಿರ್ತಾರೆ, ತಾವೇನು ಹೇಳ್ತೀರಿ? ತಾವು ನಿಜವಾಗ್ಲೂ ಒಳ್ಳೆಯ ಒಂದು ಪ್ರಶ್ನೆನೇ ಕೇಳಿದಿರಿ. ನಮ್ಮ ಒಂದು ಕೃಷಿ ಮಾಡಬೇಕಾದ್ರೆ ಮೂಲ ಬಂಡವಾಳ ಅಪ್ಪ ಅಂತಂದರೆ ರೇಷ್ಮೆ ಹುಳು ಸಾಕಾಣಿಕೆ ಮನೆಗೆ ಬೇಕಾಗ್ತದೆ. ಅಂದರೆ ಸುಮಾರು 6-8 ಲಕ್ಷದವರೆಗೆ ಖರ್ಚು ಬರ್ತದೆ. ಅದರ ಬದಲಿ ನೀವು ತಾತ್ಕಾಲಿಕ ಶೆಡ್ಡನ್ನು ಮಾಡಿಕೊಂಡು ಲಾಭ ಬಂದ ನಂತರ, ಈ ಒಂದು ಕೃಷಿಯಿಂದ ಲಾಭ ಬಂದ ನಂತರ ತಾವು ಹುಳು ಸಾಕಾಣಿಕೆ ಮನೆಯನ್ನು ಪರ್ಮನೆಂಟ್ ಆಗಿ ಕಟ್ಕೋಬಹುದು. ಈ ತಾತ್ಕಾಲಿಕ ಶೆಡ್ಡಿಗೆ ಎಷ್ಟು ಖರ್ಚು? ತಾತ್ಕಾಲಿಕ ಶೆಡ್ಡಪ್ಪ ಅಂತಂದರೆ ಸುಮಾರು ನೀವು ಅದಕ್ಕೂ ಕೂಡ 1 ಲಕ್ಷದವರೆಗೆ ಖರ್ಚು ಮಾಡಬಹುದಾಗಿದೆ. 1 ಲಕ್ಷದಲ್ಲಿ ಸುಮಾರು 20 ಅಡಿ ಆಗಲ 50 ಅಡಿ ಉದ್ದದ ಮನೆ, ತಾತ್ಕಾಲಿಕ ಮನೆಯನ್ನು ನಿರ್ಮಿಸಬಹುದಾಗಿದೆ. ಮತ್ತು ಇದಕ್ಕಾಗಿ ನಮ್ಮ ಇಲಾಖೆ ವತಿಯಿಂದ ಸಾಮಾನ್ಯ ವರ್ಗದವರಿಗೆ 21,000 ರೂಪಾಯಿ, SC ST ಪಂಗಡದವರಿಗೆ, ಪರಿಶಿಷ್ಟ ಪಂಗಡದವರಿಗೆ ಸುಮಾರು 27,000 ರೂಪಾಯಿ ಸಹಾಯಧನದ ಸೌಲಭ್ಯ. ತಾತ್ಕಾಲಿಕ ಶೆಡ್ಡಿಗೂ ಕೂಡ ಸಾಕಷ್ಟು ಸೌಲಭ್ಯಗಳು ಇದಾವೆ. ಈಗ ನಾವು ರೇಷ್ಮೆ ಹುಳು ಸಾಕಾಣಿಕೆ ಮಾಡಬೇಕಾದ್ರೆ ಈಗ ಚಾಕಿ ಹುಳುಗಳು ಬೇಕಾಗ್ತಾವ್ರಿ, ಅಥವಾ ಏನು ಮೊಟ್ಟೆನೇ ತರಬೇಕಾಗ್ತದೆ, ಅವು ಎಲ್ಲಿ ಸಿಗ್ತಾವ, ಅಥವಾ ತರಬೇತಿ ಬೇಕಾಗ್ತಾವ್ರಿ? ಇದು ಕೂಡ ಕೊಡ್ತಾರೆ, ಇದು ಕೂಡ ಒಳ್ಳೆಯ ಪ್ರಶ್ನೆನೆ. ಹೊಸದಾಗಿ ನಾಟಿ ಮಾಡಲಿಕ್ಕೆ ಮುಂದೆ ಬಂದರೆ ನಾವು ರೈತರನ್ನು ನಮ್ಮ ಸಮೀಪದ ಜಿಲ್ಲೆ ಅಂದರೆ ಧಾರವಾಡಕ್ಕೆ ಒಂದು ನಮ್ಮದು ರೇಷ್ಮೆ ತರಬೇತಿ ಸಂಸ್ಥೆ ಇದೆ. ಆ ತರಬೇತಿ ಸಂಸ್ಥೆಯಲ್ಲಿ ಉಚಿತವಾಗಿ ರೈತರಿಗೆ ಬಸ್ ಫೇರು ಕೂಡ ನಮ್ಮ ಇಲಾಖೆ ವತಿಯಿಂದನೇ ಕೊಟ್ಟು ಉಚಿತವಾಗಿ 4 ದಿನಗಳ ತರಬೇತಿಯನ್ನು ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಅದರಲ್ಲಿ 2 ದಿನಗಳವರೆಗೆ ಪಠ್ಯ ಬೋಧಿಸಲಾಗ್ತಾ ಇದೆ. ನಂತರದ 2 ದಿನಗಳಲ್ಲಿ ಧಾರವಾಡ ಸಮೀಪ ಇರತಕ್ಕಂಥ ಒಳ್ಳೆಯ ರೇಷ್ಮೆ ಬೆಳೆಗಾರರ ತೋಟಗಳಿಗೇ ನೇರವಾಗಿ ಭೇಟಿ ಕೊಟ್ಟು ಅವರಿಂದ ಈ ರೇಷ್ಮೆ ಇಲಾಖೆಯಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಮನದಟ್ಟು ಮಾಡಿಕೊಡುವುದು. ಹೊಸದಾಗಿ ನಾವು ಈ ರೇಷ್ಮೆ ಕೃಷಿಯನ್ನು ಮಾಡಬೇಕನ್ನೋ ರೈತರು ಮೊದಲಿಗೆ ನಾವು ಮಾಡಬೇಕಾದ ಕೆಲಸ ಏನ್ರಿ, ಯಾರಿಗೆ ಭೇಟಿ ಆಗಬೇಕು, ಏನು ಮಾಡಬೇಕಂದ್ರೆ? ಪ್ರತಿ ತಾಲೂಕಿನಲ್ಲಿಯೂ ಕೂಡ ನಮ್ಮ ಒಂದು ರೇಷ್ಮೆ ಇಲಾಖೆಯ ಕಚೇರಿ ಇದೆ, ರೇಷ್ಮೆ ವಿಸ್ತರಣಾಧಿಕಾರಿಗಳ ಕಚೇರಿ ಅಂತ. ಆ ಕಚೇರಿಗೆ ತಾವು ಖುದ್ದಾಗಿ ರೈತ ಬಾಂಧವರು ಭೇಟಿ ನೀಡಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಈಗ ಸಾಕಷ್ಟು ಇಲಾಖೆಯಿಂದ ಸೌಲಭ್ಯಗಳದಾವ ಅಂತೀರಿ, ನಮಗೆ ಇದರ ಕುರಿತು ಒಂದು ವಿವರವಾದ ಮಾಹಿತಿ ನೀಡ್ರಿ ಹಂತ ಹಂತವಾಗಿ. ಅಂದ್ರೆ ಈಗ ನಾವು ರೇಷ್ಮೆ ಕೃಷಿ ಮಾಡ್ಬೇಕಾದ್ರೆ ಭೂಮಿ ತಯಾರಿಕೆಯಿಂದ ನಾವು ಒಂದು ಗೂಡನ್ನ ಮಾರುಕಟ್ಟೆಗೆ ಒಯ್ದು ಮಾರುವವರೆಗೆ ಏನೆಲ್ಲ ಸೌಲಭ್ಯಗಳು ಅದಾವ ಅಂತ? ಇದು ಕೂಡ ಒಂದು ಒಳ್ಳೆಯ ಪ್ರಶ್ನೆನೆ. ನಮ್ಮ ಇಲಾಖೆಯಲ್ಲಿ ನರ್ಸರಿ ಬೆಳೆಯುವುದರ ಸಸಿ ತಯಾರಿಕೆಯಿಂದ ಹಿಡ್ಕೊಂಡು ಎಲ್ಲಿವರೆಗೆ ಅಂತಂದರೆ ಗೂಡು ಮಾರಾಟ ಮಾಡುವವರೆಗೂ ಕೂಡ ಸಹಾಯಧನದ ಸೌಲಭ್ಯಗಳಿವೆ. ಈಗ ಒಂದೊಂದಾಗಿ ನಾನು ಹೇಳುವುದಾದರೆ, ಹಿಪ್ಪು ನೇರಳೆ ಸಸಿ ತಯಾರಿಕೆ ಮಾಡಬೇಕಾದ್ರೆ ರೈತರಿಗೆ ಕನಿಷ್ಠ 1 ಎಕರೆ ಪ್ರದೇಶದಲ್ಲಿ ಅವರು ಈ ಸಸಿಗಳನ್ನು ಉತ್ಪಾದನೆ ಮಾಡಬೇಕಾಗ್ತದೆ. ಇದಕ್ಕೆ 1,50,000 ರೂಪಾಯಿ ಘಟಕ ದರ ಇದೆ. ಇದು ಸಾಮಾನ್ಯ ವರ್ಗದವರಿಗೆ 50% ಸಹಾಯಧನ ಅಂದರೆ 75,000 ರೂಪಾಯಿಗಳಷ್ಟು, ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಾಗಿದ್ದಲ್ಲಿ ಅವರಿಗೆ 90% ಅಂದರೆ 135,000 ರೂಪಾಯಿಗಳವರೆಗೆ ನಾವು ಸಹಾಯಧನ ಕೊಟ್ಟು ಅವರು ನರ್ಸರಿ ಅಥವಾ ನಾವೇನು ಸಸಿ ಅಂತ ಹೇಳ್ತೀವಿ ಆ ತಯಾರಿ ಮಾಡಲಿಕ್ಕೆ ಅನುಕೂಲ ಇದೆ. ಆ ನಂತರ 1 ಎಕರೆ ನಾಟಿ ಮಾಡಿದ್ರೆ ಹೊಸದಾಗಿ ನಾವು ಹೊಸ ತಳಿಯನ್ನೇ ಅವರಿಗೆ ನಾವು ಬೆಳೆಸಿಕೊಡ್ತಾ ಇದ್ದೀವಿ ಸಸಿಗಳು. ಅದು 1 ಎಕರೆ ಪ್ರದೇಶಕ್ಕೆ ಘಟಕದರ 14,000 ರಂಗೆ ಸಾಮಾನ್ಯ ವರ್ಗದವರಿಗೆ ಶೇಕಡ 75% ಸಹಾಯಧನದಂತೆ 10,500 ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬೆಳೆಗಾರರಿಗೆ 90% 12,600 ಸಹಾಯಧನವನ್ನು ಕೊಡ್ತೇವೆ. ಇದೇ ರೀತಿಯಾಗಿ ತೋಟಕ್ಕೆ ಹನಿ ನೀರಾವರಿ ಅಳವಡಿಸಿಕೊಂಡಲ್ಲಿ 90% ಸಹಾಯಧನದಂತೆ ಅಂದರೆ 1 ಎಕರೆಗೆ ಸುಮಾರು 45,000 ಹಿಡ್ಕೊಂಡು ಅದು ಲ್ಯಾಟರಲ್ ಅಂತರದ ಮೇಲೆ ಈ ಸಹಾಯಧನದ ಸೌಲಭ್ಯ ಹೆಚ್ಚು ಕಡಿಮೆ ಆಗ್ತದೆ. ನಾವು ಇದನ್ನು ಗರಿಷ್ಠ 5 ಹೆಕ್ಟೇರ್ವರೆಗೂ ಕೂಡ ಒಂದು ಫಲಾನುಭವಿಗೆ ಸಹಾಯಧನವನ್ನು ಕೊಡಲಿಕ್ಕೆ ಅವಕಾಶ ಇದೆ. ಇದು ಎಲ್ಲ ಫಲಾನುಭವಿಗೆ 90%? ಎಲ್ಲ ಫಲಾನುಭವಿಗೆ 90% ಸಹಾಯಧನದ ಸೌಲಭ್ಯ. ಇನ್ನು ಹುಳು ಸಾಕಾಣಿಕೆಗೆ ಅತಿ ಅವಶ್ಯವಾಗಿ ಒಂದು ಶೆಡ್ಡರೇ ಆಗಿರಲಿ ಅಥವಾ ಪಕ್ಕ ಮನೆಯರೇ ಆಗಿರಲಿ ಅದು ಅತಿ ಅವಶ್ಯ ಇದೆ. ಇದನ್ನು ನಾವು ಸಹಾಯಧನದ ರೂಪದಲ್ಲಿ ಕೂಡ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಕಡಿಮೆ ವೆಚ್ಚದ ಹುಳು ಸಾಕಾಣಿಕೆ ಶೆಡ್ ನಿರ್ಮಾಣಕ್ಕೆ ಘಟಕ ದರ 30,000 ನಿಗದಿಪಡಿಸಿದ್ದಾರೆ. ಇದಕ್ಕೆ 70% ಸಾಮಾನ್ಯ ವರ್ಗದವರಿಗೆ 21,000 ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ 90% ಅಂದರೆ 27,000 ಸಹಾಯಧನ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಪಕ್ಕಾ ಮನೆ ಕಟ್ಕೊಂಡ್ರೆ ಅಂದರೆ 600 ಚದರಡಿ ಸುಮಾರು 20 ಅಡಿ ಅಗಲ 30 ಅಡಿ ಉದ್ದ ಈ ಥರದ ಮನೆ ಕಟ್ಟಿಕೊಂಡವರಿಗೆ ಇದಕ್ಕೆ ಘಟಕ ದರ 3,00,000 ನಿಗದಿಪಡಿಸಿದ್ದಾರೆ. ಇದರಲ್ಲಿ 70% ಸಹಾಯಧನದಂತೆ ಅಂದರೆ 2,25,000 ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೇಷ್ಮೆ ಬೆಳೆಗಾರರಾಗಿದ್ದಲ್ಲಿ ಅವರಿಗೆ 90% ಅಂದರೆ 270,000 ಸಹಾಯಧನ ಸೌಲಭ್ಯ ಇದೆ. ಅದೇ ರೀತಿ 1,000 ಚದರಡಿ ಹುಳು ಸಾಕಾಣಿಕೆ ಮನೆ ಅಂದರೆ 20 ಅಡಿ ಅಗಲ 50 ಅಡಿ ಉದ್ದ ಈ ತರನಾದ ಪಕ್ಕ ಮನೆ ಕಟ್ಟಿಕೊಂಡಲ್ಲಿ ಘಟಕ ದರ ಇದಕ್ಕೆ 4,00,000 ನಿಗದಿಪಡಿಸಿದ್ದಾರೆ. 3,00,000 ಸಾಮಾನ್ಯ ವರ್ಗದವರಿಗೆ ಅಂದರೆ 75% ಸಹಾಯಧನ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬೆಳೆಗಾರರಿಗೆ 90% ಅಂದರೆ 360,000 ಸಹಾಯಧನ ನೀಡುವ ಒಂದು ಅವಕಾಶ ಇದೆ. ಇದೂ ಅಲ್ಲದೇ ಹುಳು ಸಾಕಾಣಿಕಾ ಸಲಕರಣೆಗಾಗಿ ಇಲಾಖೆಯಿಂದ ಅಂದರೆ ಸಲಕರಣೆ ಅಂದರೆ ಏನೆಲ್ಲ ಬರ್ತಾವ್ರಿ ಸಲಕರಣೆ ಅಂತಂದರೆ ಇದರಲ್ಲಿ ನಾವು ಚಂದ್ರಿಕೆ ಅಂತ ಕರಿತೀವಿ ಅಂದರೆ ಗೂಡು ಹಾಕಲಿಕ್ಕೆ ಆಮೇಲೆ ಸ್ಪ್ರೇಯರ್ಗಳು ಬರ್ತವೆ ಆಮೇಲೆ ಈ ಶೆಡ್ಗಳು ಅಥವಾ ನಮ್ಮ ಹುಳು ಸಾಕಾಣಿಕೆ ಮನೆಗಳು ತೋಟದಲ್ಲಿ ಸಾಮಾನ್ಯವಾಗಿ ನಿರ್ಮಾಣ ಮಾಡಿರ್ತಾರೆ ಅಲ್ಲಿ ಬೆಳಕಿನ ಸೌಲಭ್ಯ ಇರೋದಿಲ್ಲ. ಅಂಥ ಒಂದು ಸಮಯದಲ್ಲಿ ನಾವು ಈ ಸೌರ ವಿದ್ಯುತ್ ಬಳಸಿ ಅವಕ್ಕೆ ಬೆಳಕಿನ ಅವಕಾಶವನ್ನು ಕೊಡಲಿಕ್ಕೆ ಕೂಡ ಸಹಾಯಧನ ಇದೆ ಅಂತ ಒಂದು ಸಲಕರಣೆ ತಗೊಂಡು. ಈ ಒಟ್ಟಾರೆ ಸಲಕರಣೆಗಾಗಿ ಎಷ್ಟು ಸಹಾಯಧನ ಇದು? ಶೇಕಡ ನಮ್ಮದು ಘಟಕ ವೆಚ್ಚದ 75% ಸಹಾಯಧನ ಸಾಮಾನ್ಯ ವರ್ಗದವರಿಗೆ ಕೊಡ್ತಾ ಇದ್ದೀವಿ ಮತ್ತು 90% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬೆಳೆಗಾರರಿಗೆ ಕೊಡ್ತಿದ್ದೀವಿ. ಅಂದರೆ ಇಲ್ಲಿ ಸುಮಾರು 56,250 ಒಂದು ಫಲಾನುಭವಿ ಸಾಮಾನ್ಯ ವರ್ಗದ ಫಲಾನುಭವಿ ಸಹಾಯಧನ ಪಡಲಿಕ್ಕೆ ಅವಕಾಶ ಇದೆ. ಅದೇ ರೀತಿ 67,500 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬೆಳೆಗಾರರು ಒಬ್ಬ ಬೆಳೆಗಾರ ಪಡೀಲಿಕ್ಕೆ ಸಲಕರಣೆಗಾಗಿ ಪಡಲಿಕ್ಕೆ ಅವಕಾಶ ಇದೆ. ಇನ್ನು ನಮ್ಮ ಒಂದು ಉತ್ತರ ಕರ್ನಾಟಕದ ಪ್ರದೇಶದಲ್ಲಿ ರೇಷ್ಮೆ ಅದರಲ್ಲೂ ದ್ವಿತಳಿ ರೇಷ್ಮೆ ಗೂಡು ಸಾಗಾಣಿಕೆ ಮಾಡಲಿಕ್ಕೆ ಮಾರುಕಟ್ಟೆಗಳಿಗೆ ಸಾಗಾಣಿಕೆ ಮಾಡಲಿಕ್ಕೆ ಪ್ರತಿ ಕೆಜಿಗೆ 10 ರೂಪಾಯಿ ಅಂತೆ ಸಹಾಯಧನ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಇದು ಅಲ್ಲದೇ ಚಾಕಿ ಹುಳುಗಳಿಗೆ ಪ್ರೋತ್ಸಾಹನ ಅಂಥೇಳಿ 100 ಮೊಟ್ಟೆಗೆ 1,000 ರೂಪಾಯಿದಂತೆ ನಾವು ಚಾಕಿ ಹುಳು ಪಡೆದಂಥ ರೈತರಿಗೆ ನೇರವಾಗಿ ಸಹಾಯಧನವನ್ನು ಕೊಡ್ತಾ ಇದ್ದೀವಿ. ಈ ಎಲ್ಲ ಯೋಜನೆಗಳ ಹೊರತಾಗಿಯೂ ಕೂಡ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ರೈತರಿಗೆ ಸುಮಾರು 5 ಕಾರ್ಯಕ್ರಮಗಳಡಿಯಲ್ಲಿ ನಾವು ರೈತರಿಗೆ ನೇರವಾಗಿ ಕೂಲಿ ಹಣವನ್ನು ಜಮೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಇದೆ. 1ನೇ ಕಾರ್ಯಕ್ರಮ ಏನಪ್ಪ ಅಂದರೆ ಹಿಪ್ಪು ನೇರಳೆ ಸಸಿ ಬೆಳೆಸುವುದು. ಇದರಲ್ಲಿ ನಾವು ಸುಮಾರು 480 ಮಾನವ ದಿನಗಳಷ್ಟು ಕೂಲಿ ಹಣವನ್ನು ಅಂದರೆ 1,19,520 ಇದು ಇವತ್ತಿನ ಒಂದು ಕೂಲಿ ದರ 249 ರೂಪಾಯಿ ಅಂತೆ ನಾವು ಜಮಾ ಮಾಡ್ತೀವಿ. ಇದರ ಜೊತೆಗೆ ಸಾಮಗ್ರಿ ವೆಚ್ಚನೂ ಕೂಡ 51,149 ರೂಪಾಯಿಗಳಷ್ಟು. ಅಂದರೆ ಒಟ್ಟಾರೆಯಾಗಿ 170,669 ರೂಪಾಯಿಗಳಷ್ಟು ಸೌಲಭ್ಯವನ್ನು ಒಬ್ಬ ರೈತರಿಗೆ ಒಂದು ಎಕರೆ ಪ್ರದೇಶದಲ್ಲಿ ಸಸಿ ಬೆಳೆಸಿದರೆ ಅವನಿಗೆ ಕೊಡಲಿಕ್ಕೆ ಅವಕಾಶ ಇದೆ. ಅದೇ ರೀತಿಯಾಗಿ ಹೊಸ ರಾಗಿ ಹಿಪ್ಪುನೇಳೆ ನಾಟಿ ಒಂದು ಎಕರೆ ಪ್ರದೇಶದಲ್ಲಿ ಮಾಡಿದ್ದೇ ಆದರೆ ಅವರಿಗೆ 197 ಮಾನವ ದಿನಗಳ ಕೂಲಿಯನ್ನು, ಅಂದರೆ 49,053 ಹಾಗೂ ಸಾಮಗ್ರಿ ವೆಚ್ಚವನ್ನು ಅಂದರೆ 28,104 ರೂಪಾಯಿ. ಇದರ ಜೊತೆಗೆ ನಮ್ಮ ಇಲಾಖೆಯ ಕಾರ್ಯಕ್ರಮವಾದ ಈ ಹನಿ ನೀರಾವರಿ ಸೌಲಭ್ಯವನ್ನು ಒಗ್ಗೂಡಿಸಿ ಒಟ್ಟಾರೆಯಾಗಿ ಅವರಿಗೆ 112,292 ರೂಪಾಯಿವರೆಗೂ ಕೂಡ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಈಗ ತಾವು ಹೇಳಿದ್ರಿ ಸಸಿ ತಯಾರು ಮಾಡಲಿಕ್ಕೆ ಹೇಳಿದ್ರಿ, ಸಸಿ ನಾಟಿ ಮಾಡಲಿಕ್ಕೆ ಭೂಮಿ ಆ ಬೆಳೆ ವಿಸ್ತರಣೆಗಾಗಿ ಸಹಾಯ ಸೌಲಭ್ಯಗಳು ಹೇಳಿದ್ರಿ, ಮನೆಗಾಗಿ ಹೇಳಿದ್ರಿ, ಆಮೇಲೆ ಹುಳು ತರಲಿಕ್ಕೆ ಸಹಾಯಧನ ಹೇಳಿದ್ರಿ, ಆಮೇಲೆ ಅವುಗಳ ಸಾಮಗ್ರಿಗಾಗಿ ಸಹಾಯಧನ, ಜೊತೆಗೆ ಗೂಡನ್ನು ತಯಾರಾದ ನಂತರ ಗೂಡನ್ನು ಮಾರಾಟ ಮಾಡಲಿಕ್ಕೆ ಸಹಿತಕ್ಕೆ ಸೌಲಭ್ಯಗಳದಾವ ಅಂತ ಹೇಳಿದ್ರಿ. ಇದ್ರ ಜೊತೆಗೆ ಮತ್ತೆ ಏನೆಲ್ಲ ಸೌಲಭ್ಯಗಳು ಮತ್ತೆ ಅಂದರೆ ಅದರ ಒಂದು ಕೀಟನಾಶಕಗಳು ಬರ್ತಾವ್ರಿ, ಆಮೇಲೆ ಸೋಂಕು ನಿವಾರಕಗಳಂತ ಕೊಡ್ತಾ ಇರ್ತೀರಿ, ಮತ್ತೆ ಏನೆಲ್ಲ ಸೌಲಭ್ಯಗಳದಾವ್ರಿ? ಇದನ್ನು ಕೂಡ ಒಳ್ಳೆಯ ಪ್ರಶ್ನೆ. ನಾನು ಇನ್ನೊಂದು ಎರಡು ಕಾರ್ಯಕ್ರಮ ಹೇಳಿ ನಂತರ ವಿಚಾರಕ್ಕೆ ಬರ್ತೀನಿ. ಮಹಾತ್ಮ ಗಾಂಧಿ ಉದ್ಯೋಗ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಇನ್ನೊಂದೆರಡು ಕಾರ್ಯಕ್ರಮಗಳನ್ನು ಬಿಟ್ಟೆ. ಈಗ ಹಿಪ್ಪುನೇಳೆ ತೋಟದಲ್ಲಿ ಟ್ರೆಂಚಿಂಗ್ ಮತ್ತು ಮಲ್ಚಿಂಗ್ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಇದು ನಿರ್ವಹಣೆ ಅಂತ, ತೋಟದ ನಿರ್ವಹಣೆಗಾಗಿ ನಾವು ಟ್ರೆಂಚಿಂಗ್ ಮತ್ತು ಮಲ್ಚಿಂಗ್ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದರಲ್ಲಿ ಸುಮಾರು 279 ಮಾನವ ದಿನಗಳ ಕೂಲಿ ಹಣವನ್ನು, ಅಂದರೆ 69,471 ಕೂಲಿ ಹಣವನ್ನು ನೇರವಾಗಿ ರೈತರ ಖಾತೆಗೆ ಜಮಾ ಮಾಡ್ತೀವಿ. ಇದರಿಂದ ಮಣ್ಣಿನ ಫಲವತ್ತತೆಯೂ ಕೂಡ ಹೆಚ್ಚಾಗ್ತದೆ. ರೈತರಿಗೆ ಇದು ಒಂದು ಒಳ್ಳೆಯ ವರದಾನ ಅಂತಲೇ ಹೇಳ್ಬೋದು. ಇದು 2 ಮತ್ತು 3 ವರ್ಷದವರೆಗೂ ಕೂಡ ಕಂಟಿನ್ಯೂ ಆಗುತ್ತೆ ಕಾರ್ಯಕ್ರಮ. ಹೀಗಾಗಿ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಇದರ ಜೊತೆಗೆ ಇತ್ತಿತ್ತಲಾಗಿ ಅತಿ ಹೆಚ್ಚು ನಾವು ಒತ್ತು ಕೊಡ್ತಾ ಇರತಕ್ಕಂಥ ಒಂದು ನಾಟಿ ಪದ್ಧತಿಯಪ್ಪ ಅಂತಂದರೆ ಮರ ಹಿಪ್ಪು ನೇರಳೆ ಬೇಸಾಯ ಕ್ರಮ. ಈ ಮರ ಹಿಪ್ಪು ನೇರಳೆ ಬೇಸಾಯ ನಮ್ಮ ಒಂದು ಬಿಜಾಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳಿಗೆ ಅತಿ ಸೂಕ್ತವಾಗಿದೆ. ಹೆಚ್ಚಿನ ಪ್ರದೇಶದಲ್ಲಿ ಇತ್ತಿತ್ತಲಾಗಿ ಜನರು ಈ ಒಂದು ಕೃಷಿಯನ್ನು ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಮರ ಕೃಷಿ ಬೇಸಾಯದಿಂದ ಅತಿ ಕಡಿಮೆ ನೀರಿನಲ್ಲಿ ಹೆಚ್ಚಿನ ಒಂದು ಆದಾಯವನ್ನು ಪಡೆಯಬಹುದಾಗಿದೆ. ಆ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ನಾವು ಕೈಗೊಳ್ಳಬಹುದಾಗಿದೆ. ಇದಕ್ಕಾಗಿ ಸುಮಾರು 178 ಮಾನವ ದಿನಗಳ ಒಂದು ಕೂಲಿಯನ್ನು, ಅಂದರೆ ಸುಮಾರು 44,322 ರೂಪಾಯಿಯನ್ನು ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ವಿ. ಇದರ ಜೊತೆಯಾಗಿ ಇದನ್ನು ಕೂಡ 2 ಮತ್ತು 3 ವರ್ಷದ ನಿರ್ವಹಣೆಯನ್ನು, ಮರ ತೋಟದ ನಿರ್ವಹಣೆಯನ್ನು ಕೂಡ ಮಾಡಲಿಕ್ಕೆ ಸುಮಾರು 73 ಮಾನವ ದಿನಗಳ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಇವೆಲ್ಲ ಆದ ನಂತರ ತಾವು ಕೇಳಿದ ಹಾಗೆ ನಮ್ಮ ಇಲಾಖೆಯಲ್ಲಿ ರೈತರಿಗಾಗಿ ಉಚಿತ ತರಬೇತಿ ಕಾರ್ಯಕ್ರಮ ಕೊಡ್ತೀವಿ. ಆ ತರಬೇತಿಯಿಂದ ಯಾವುದೇ ಥರದ ಸಮಸ್ಯೆಗಳಿದ್ದಲ್ಲಿ ರೈತರಿಗೆ ಅಲ್ಲೇ ಅವರಿಗೆ ಮಾರ್ಗದರ್ಶನ ಮಾಡಿ ಈ ಒಂದು ಕೃಷಿಯನ್ನು ಕೈಗೊಳ್ಳಲಿಕ್ಕೆ ಎಲ್ಲ ಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇಲಾಖೆಯಲ್ಲಿ ಈ ಒಂದು ಕೃಷಿಯನ್ನು ಮಾಡಬೇಕಾದ್ರೆ ನೇರವಾಗಿ ನಮ್ಮ ಕಚೇರಿಗೆ ತಾವು ಖುದ್ದಾಗಿ ಭೇಟಿ ನೀಡಿ ಮಾರ್ಗದರ್ಶನವೂ ಕೂಡ ಪಡೆದುಕೊಳ್ಳಬಹುದಾಗಿದೆ. ಮತ್ತು ಇಲಾಖೆಯ ಸಿಬ್ಬಂದಿಯವರು ಕೂಡ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಕೆಲಸ ಮಾಡುವುದರಿಂದ ರೈತರಿಗೆ 1 ಅಥವಾ 2 ಬೆಳೆಗಳವರೆಗೂ ಕೂಡ ಸ್ವತಃ ಸಿಬ್ಬಂದಿಯವರು ಕೆಲಸ ಮಾಡಿ ತಮ್ಮೊಟ್ಟಿಗೆ ಇದ್ದು ಈ ಒಂದು ಕೃಷಿ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಅಂದ್ರೆ ರೈತರೊಟ್ಟಿಗೆ ಅವರು ಕೆಲಸ ಮಾಡಿ ಅದನ್ನ ಎಲ್ಲ ಯಾವ ರೀತಿ ಕೆಲಸ ಮಾಡಬಹುದು ಕಲಿಸಿಕೊಡ್ತಾರೆ, ಎಲ್ಲ ಕಲಿಸಿಕೊಡ್ತಾರೆ. ಇದು ಒಂಥರ ಲೈವ್ ತರಬೇತಿ ಅಂತಲೂ ಕೂಡ ಹೇಳಬಹುದು. ಆ ರೀತಿಯಾಗಿ ನಮ್ಮ ಸಿಬ್ಬಂದಿಗೆ ಪ್ರತಿಯೊಬ್ಬ ರೇಷ್ಮೆ ಬೆಳೆಗಾರರಿಗೂ ಈ ರೀತಿಯಾಗಿ ಅವರು ಅನುಕೂಲ ಮಾಡಿಕೊಡ್ಲಿಕ್ಕೆ ನಮ್ಮ ಇಲಾಖೆಯಲ್ಲಿ. ಮತ್ತೆ ದರ ಹೆಚ್ಚು ಕಡಿಮೆ ಆದಾಗ ಗೂಡಿನ ದರಕ್ಕೆ ಸರ್ಕಾರದ ಸೌಲಭ್ಯಗಳನ್ನು, ಇದು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದಕ್ಕೆ ನಮ್ಮಲ್ಲಿ ರಕ್ಷಣಾತ್ಮಕ ದರ ಅಂತ ಹೇಳಿ, ದರ 300 ರೂಪಾಯಿಗಿಂತಲೂ ಕಡಿಮೆ ಆದಾಗ ರೈತರಿಗೆ ಈ ರಕ್ಷಣಾತ್ಮಕ ದರ ಅಂಥೇಳಿ ಕೊಡುವ ವ್ಯವಸ್ಥೆನೂ ಕೂಡ ಇದೆ. ಇದು ನಮ್ಮ ಬೆಳಗಾವಿ ವಿಭಾಗದ 7 ಜಿಲ್ಲೆಗಳೇನು ಬರ್ತಾವಲ್ಲ ಈ ವ್ಯಾಪ್ತಿಯಲ್ಲಿ ನಮ್ಮ ರೇಷ್ಮೆ ಜಂಟಿ ನಿರ್ದೇಶಕರು ಈ ರಕ್ಷಣಾತ್ಮಕ ದರದ ಒಂದು ಸೌಲಭ್ಯವನ್ನು ರೈತರಿಗೆ ಕೊಡಲಿಕ್ಕೆ ಅವಕಾಶ ಇದೆ. ನೋಡ್ರಿ ರೈತ ಬಂಧವ್ರೆ, ಎಷ್ಟೆಲ್ಲ ಅವಕಾಶಗಳದಾವ. ಭೂಮಿ ತಯಾರಿಕೆ ಹಿಡ್ಕೊಂಡು ಸಸಿ ಮಡಿ ತಯಾರಿಕೆ ಇಂದ ಒಂದು ಗೂಡನ್ನು ಮಾರಾಟ ಮಾಡುವವರೆಗೂ ಕೂಡ ಸಹಾಯದ ಸೌಲಭ್ಯಗಳು ಸಾಕಷ್ಟು ಅದಾವ. ಮತ್ತು ಮಾರಾಟ ಮಾಡುವಾಗ ಏನಾದರೂ ಒಂದು ದರ ಕಡಿಮೆ ಆದರೂ ಕೂಡ ಅದಕ್ಕೂ ಕೂಡ ಒಂದು ಬೆಂಬಲ ಬೆಲೆ ಥರ ಅವರು ಒಂದು ಬೆಂಬಲ ಇದೆ. ಇಷ್ಟೆಲ್ಲ ಬೆಳವಣಿಗೆ ಮಾಡಬಹುದು, ರೈತರು ಈ ರೇಷ್ಮೆಯನ್ನು ಬೆಳಿಬಹುದು. ತಾವು ಏನಾದರೂ ರೈತರು ಈ ರೇಷ್ಮೆಯನ್ನು ಬೆಳೆಯಲು ಇಚ್ಛಿಸಿದ್ರೆ ಇವರನ್ನು ಭೇಟಿಯಾಗಲಿಕ್ಕೆ ಅವರು ಈಗ ತಮ್ಮ ವಿಳಾಸ ಹಾಗೂ ದೂರವಾಣಿ ಸಂಖ್ಯೆಯನ್ನು ಹೇಳ್ತಾರೆ, ಬರ್ಕೊಳ್ಳಿ. ನಮ್ಮ ರೈತ ಬಾಂಧವರಿಗಾಗಿ ತಮ್ಮ ಒಂದು ಕಚೇರಿಯ ವಿಳಾಸ ಮತ್ತು ದೂರವಾಣಿ ಸಂಖ್ಯೆ ತಿಳಿಸ್ರಿ. ನಮ್ಮ ಕಚೇರಿ ವಿಳಾಸ ರೇಷ್ಮೆ ಉಪನಿರ್ದೇಶಕರ ಕಚೇರಿ, ಆನಂದ್ ಮಹಲ್, ವಿಜಯಪುರ. ಆನಂದ್ ಮಹಲ್ ಅಂದ್ರೆ ಹಳೆಯ ಜಿಲ್ಲಾ ಪಂಚಾಯತ್ ಕಚೇರಿ. ಇಲ್ಲಿ ಖುದ್ದಾಗಿ ಭೇಟಿ ನೀಡಬಹುದು ಅಥವಾ ದೂರವಾಣಿ ಸಂಪರ್ಕವನ್ನ ಮಾಡಿ ತಾವು ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಮತ್ತೆ ಬೇರೆ ತಾಲೂಕಿನ ಎಲ್ಲ ರೈತರು ಎಲ್ಲಿಗೆ ಬರಬೇಕಾ ಅಥವಾ ಆಯಾ ತಾಲೂಕುಗಳಲ್ಲಿ ಕಚೇರಿಗಳಿದಾವೆ? ಅಲ್ಲ, ಆಯಾ ತಾಲೂಕುಗಳಲ್ಲಿ ತಾಲೂಕಾ ಕೇಂದ್ರದ ನಮ್ಮದು ಕಚೇರಿಗಳಿದ್ದಾವೆ. ಆ ಕಚೇರಿಗಳಿಗೂ ಕೂಡ ಭೇಟಿ ಮಾಡಿ ಖುದ್ದಾಗಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ತಮಗೇನಾದರೂ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಬೇಕಂದ್ರೆ ಖಂಡಿತವಾಗಿಯೂ ನನಗೂ ಕೂಡ ವೈಯಕ್ತಿಕವಾದ ನಂಬರನ್ನೇ ಕೊಡ್ತಾ ಇದ್ದೀನಿ. ನನ್ನ ವೈಯಕ್ತಿಕವಾಗಿ ನನಗೆ ಕರೆ ಮಾಡಿನೂ ಕೂಡ ತಾವು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ದೂರವಾಣಿ ಸಂಖ್ಯೆ 9444-88-16510. 9444-88-16510. ಯಾವ ಒಂದು ವೇಳೆಯಲ್ಲಿ ಕರೆ ಮಾಡಿದ್ರೆ ತಮಗೂ ಕೂಡ ತೊಂದರೆ ಆಗದೆ ಮಾಹಿತಿ ನೀಡ್ತೀರಿ? ಖಂಡಿತವಾಗಲೂ ಯಾವುದೇ ಸಮಯದಲ್ಲಿ ಬೇಕಾದರೂ ಕರೆ ಮಾಡಿ ತಾವು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಬಹಳ ಉದಾರತೆಯಿಂದ ತಮ್ಮ ದೂರವಾಣಿ ಸಂಖ್ಯೆ ಹೇಳಿದ್ರಿ, ಮತ್ತು ಯಾವುದೇ ಸಮಯದಲ್ಲಿ ಕೂಡ ತಾವು ಕರೆ ಮಾಡಬಹುದು ಅಂತ ತಿಳಿಸಿದ್ರಿ. ತಮಗ ನಮ್ಮ ರೈತರ ಪರವಾಗಿ ಹಾಗೂ ಆಕಾಶವಾಣಿ ವಿಜಯಪುರ ಕೇಂದ್ರದ ಪರವಾಗಿ ಮತ್ತೊಮ್ಮೆ ತಮಗೆ ಆತ್ಮೀಯ ಧನ್ಯವಾದಗಳು. ಧನ್ಯವಾದಗಳು ಸರ್, ಧನ್ಯವಾದಗಳು. ಇದುವರೆಗೆ ವಿಜಯಪುರ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಬಿವೈ ಬಿರಾದಾರ್ ಅವರೊಂದಿಗೆ ರೇಷ್ಮೆ ಇಲಾಖೆಯ ಸೌಲಭ್ಯಗಳ ಕುರಿತು ಮಾತುಕತೆ ಕೇಳಿದಿರಿ. ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹನುಮಂತಪ್ಪ ಪಾರ್ಗೆ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಪದಗಳು. ಯಪ್ಪ ಮೂವತ್ತೆರಡು ಸಾವಿರ ಆಲಂಗ ಅಂಗ ತಿಳಿಹಿಂಗ ಆರು ಮೂಲ ಸವಸರು ಬಿಂದು ಜ್ವಾಲ ಪಂಚರು ಆರು ಮೂಲ ಸವಸರು ಬಿಂದು ಜ್ವಾಲ ಮುನ್ನೂರ ಅರವತ್ತು ನರಗಳ ಸುತ್ತಮುತ್ತ ಬಿಗದಂಗೆ ಬಂದೋಬಸ್ತ ಅದಕ್ಕೆ ಒಲ್ಲೆ ತೋಚೀಲಿ ಒಂದರ ಒಂದಿನ ಕಾಲಿ ಕಣವಾದೋ ಕಣವಾದೋ ಮೂಡ ಮನುಷ್ಯನು ಕೂಡ ಪೂರ್ವ ಆರು ಮೂಲ ಸವಸರು ಬಿಂದು ಜ್ವಾಲ ಪಂಚರು ಆರು ಮೂಲ ಸವಸರು ಬಿಂದು ಜ್ವಾಲ ಮುನ್ನೂರ ಅರವತ್ತು ನರಗಳ ಸುತ್ತಮುತ್ತ ಯುಗದಂಗೆ ಬಂದೋಬಸ್ತ ಅದಕ್ಕೆ ಒಲ್ಲೆ ತೋಚೀಲಿ ಒಂದಾರ ಒಂದಿನ ಖಾಲಿ ಕಣವಾದು ಕರದಲ್ಲಿಯ ಕಣವಾದೋ ಮೂಡ ಮನುಷ್ಯನು ಕೂಡ ಪೂರ್ವದಲ್ಲಿ ಪರವಸ್ತು ನಿರಲಾಂಬ ಶಾಂಬ ಎಣ್ಣೆ ಇಂದ್ರಿಗಳು ದೇಹಯಾಕೆ ಇದಕ್ಕೆ ಮಾಡಿಕೋಲಕ್ಕೆ ಒಂಬತ್ತು ಬಾಗಿಲ ದೋಳು ತುಂಬಿದ ಕೊಳಗ ಏಳು ತಿಂಬಾದ ಬದೆ ನಾಲ್ಕು ಒಳಗಾವೆ ಮೂರು ಲೋಕ ಸುರಚಂದ್ರ ಎಡಬಲೆ ಮನುಷ್ಯನು ಜನ್ಮ ಕಿಲ್ತ ಹೆಚ್ಚ ಓದಿಲ್ಲಂತ ಹೇಳ್ತಾರೋ ವೇದ ಸುಳ್ಳಲ್ಲೋ ಸ್ವನ ಎಡುಮುಕ್ತಿ ಕೂನ ಪೂರ್ವ ಪ್ರಣತಿ ಇಲ್ಲದೆ ಪರಂ ಜ್ಯೋತಿ ಬತಿ ಇಲ್ಲದೆ ಉರಿತೈತ್ರೆ ಎಣ್ಣಿ ಪ್ರಣತಿ ಇಲ್ಲದೆ ಪರಂ ಜ್ಯೋತಿ ಬತಿ ಇಲ್ಲ ಒಳಗೆ ಹೊರಗೆ ಒಂದಾಗಿ ಇದ್ದನು ಶಿವ ಒಳಗೆ ಹೊರಗೆ ಒಂದಾಗಿ ಇದ್ದನು ಶಿವಯೋಗಿ ಅವಗಿಲ್ಲೋ ಎದರಾಸಿ ಮುಕ್ತಿಗೆ ಮನ ಶೋಷಿಯ ಸುವೆಸುವ ಕನಾರಿ ಸುವೆಸು ಜ್ಞಾನದ ಪುರಿ ಸುವೆಸುವ ಕನಾರಿ ಸುವೆಸು ಜ್ಞಾನದ ಪುರಿ ಸುವೇ ವಕ್ತಾನಿ ಬಿಟ್ಟು ಬಂದನೆ ಶುವಕ್ಕ ನಾರಿ ಸುವೇ ವಕ್ತಾನಿ ಬಿಟ್ಟು ಬಂದನೆ ಶುವಕ್ಕ ನಾರಿ ಸುವೇ ವಕ್ತಾನಿ ಬಿಟ್ಟು ಬಂದನೆ ಶುವಕ್ಕ ನಾರಿ ಇಂದಜ್ಞಾನ ಉದಿಯೊಳಗೆದ್ದು ವಂದ ಭೋಗಂಗಳ ಉಡಗಿ ಲಿಂಗಭಂಗದ ಮಡಿಗಳ ಹುಟ್ಟೆ ನಮ್ಮ ಲಿಂಗಭಂಗದ ಮಡಿಗಳ ಹುಟ್ಟೆ ನಮ್ಮ ಸುವಕ್ಕ ನಾರಿ ಸುವೇ ವಕ್ತಾನಿ ಬಿಟ್ಟು ಬಂದನೆ ಅಮ್ಮು ಇಮ್ಮು ಅರಳನ ತೆಗೆದು ಅಮ್ಮ ನಾದ ಗೋಧಿಯ ಬೀಸಿ ಅಮ್ಮು ಎಮ್ಮು ಒಳಗೆ ತೊಳೆದು ಇಟ್ಟು ನಾನು ಒಳಗೆ ಹೋದೆ ಹುಟ್ಟು ತೆಗೆದು ಮೂಲ ಇಟ್ಟೆ ನಮ್ಮ ಹುಟ್ಟು ತೆಗೆದು ಮೂಲ ಇಟ್ಟೆ ನಮ್ಮ ಹುಟ್ಟು ಚಟ್ಟುಗಳಿಗೆ ತೊಳೆದು ಇಟ್ಟು ನಾನು ಒಳಗೆ ಹೋದೆ ಹುಟ್ಟು ತೆಗೆದು ಮೂಲ ಇಟ್ಟೆ ನಮ್ಮ ಹುಟ್ಟು ತೆಗೆದು ಮೂಲ ಇಟ್ಟೆ ನಮ್ಮ ಅಷ್ಟವರ್ಣದ ದಾನವ ತಂದು ಕುಟ್ಟಿ ಕುಟ್ಟಿ ಕಚ್ಚನ ಕಳೆದು ತಂಗೀ ಎಂಬ ಬಾನವ ಮಾಡಿದ ನಮ್ಮ ಕೃಷ್ಣ ಎಂಬ ಬಾನವ ಮಾಡಿದ ನಮ್ಮ ಹಮ್ಮು ಇಮ್ಮು ಅರಳನ ತೆಗೆದು ಅಮ್ಮ ನಾದ ಗೋಧಿಯ ಬೀಸಿ